ಈ ಇದರಲ್ಲಿ ಯಾವ ರೀತಿಯ ಸಮಸ್ಯೆಗಳು ಈಗಿದ್ದಾವೆ? ಈಗ ಎಷ್ಟು ದಿನ, ಯಾಕಂದ್ರೆ ಕಳೆದ ಒಂದು 8 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂತು. ಹಾಗಾಗಿ ಈ ಮಳೆ ಹೆಚ್ಚಾದಾಗ, ಏನೇ ಆಗಲಿ ಸ್ವಲ್ಪ ಹೆಚ್ಚಾದಾಗ ಸ್ವಲ್ಪ ಸಮಸ್ಯೆಗಳು, ಬೆಳೆಗಳ ಸಮಸ್ಯೆಗಳು ಬರೋದು ಸಾಮಾನ್ಯ. ಈಗ ಪ್ರಸ್ತುತ ನಮ್ಮ ಇರುವಂತ ಬೆಳೆಗಳಲ್ಲಿ ಏನೇನು ಸಮಸ್ಯೆಗಳು ಇದಾವೆ ಅನ್ನೋದ್ರು ಸರ್? ಈಗ ಏನಾಗಿದೆ ಅಂದ್ರೆ, ನಮ್ಗೆ ಕಳೆದ ಒಂದು 15 ದಿವಸಗಳಿಂದ ಬಿತ್ತನೆ ಆದಾಗ ಮಳೆ ಬರಲಿಲ್ಲ ಅಂತ ಸ್ವಲ್ಪ ಬೆಳೆಗಳೆಲ್ಲ ಸೊರಗಿದ್ವು. ಆಮೇಲೆ ಈಗ ಬಿತ್ತನೆ ಆಗಿ ಇನ್ನೇನು ಬೆಳೆಗಳೆಲ್ಲ ಈಗ ಸುಮಾರು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಬೇರೆ ಬೇರೆ ಈಗೇನು ನಮಗೆ ಬಹಳ ಮುಖ್ಯವಾಗಿ ನಮ್ಮ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆ ಮೆಕ್ಕೆಜೋಳ, ತೊಗರಿ, ಈ ಅಲಸಂದೆ, ಈ ಮತ್ತೆ ಆಮೇಲೆ ಕೆಲವು ಭಾಗಗಳಲ್ಲಿ ರಾಗಿ ಸಹ ಬಿತ್ತನೆ ಆಗಿತ್ತು, ಮತ್ತೆ ಶೇಂಗಾ ಬಹಳ ಮುಖ್ಯವಾಗಿ. ಬಿತ್ತನೆ ಆಗಿ ಸ್ವಲ್ಪ ದಿನಗಳಲ್ಲಿ ಮಳೆ ಬರಲಿಲ್ಲ, ಒಂದು ತಿಂಗಳುಗಟ್ಟಲೆ. ಆಮೇಲೆ ಬೆಳೆಗಳು ಹಾಳಾಗುವ ಸಂದರ್ಭದಲ್ಲಿ ಉತ್ತಮವಾಗಿ ಮಳೆ ಬಂತು. ಈಗ ಮಳೆ ಜಾಸ್ತಿಯಾಗಿ ಕೆಲವು ಸಮಸ್ಯೆಗಳು ಬಂದಿವೆ, ಅದರಲ್ಲೂ ಬಹಳ ಮುಖ್ಯವಾಗಿ ಪೋಷಕಾಂಶಗಳ ಸಮಸ್ಯೆ ಇದೆ ಬೆಳೆಗಳಿಗೆ ಬಹಳ ಮುಖ್ಯವಾಗಿ. ಆಮೇಲೆ ಎರಡನೇದು ಕೀಟ ಮತ್ತೆ ರೋಗಗಳ ಬಾಧೆ ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ಕೆಲವು ಭಾಗಗಳಲ್ಲಿ ನೀರು ನಿಂತು ಬಿಟ್ಟಿದೆ ಹೊಲಗಳಲ್ಲೆಲ್ಲ. ಈ ನೀರು ನಿಂತಾಗ ಏನಾಗುತ್ತೆ, ಈ ಮೆಕ್ಕೆಜೋಳ ಅನ್ನೋದು ಇದಕ್ಕೆ ಹೆಚ್ಚು ನೀರು ನಿಂತರು ಕಷ್ಟ, ನೀರು ಕಡಿಮೆ ಆದ್ರೂ ಕಷ್ಟ. ಅಂತ ಸಂದರ್ಭದಲ್ಲಿ ಈಗ ನೀರು ನಿಂತಿರೋದ್ರಿಂದ ಇದಕ್ಕೆ ಏನ್ ನಾವು ಮುಂಜಾಗ್ರತಾ ಕ್ರಮಗಳು ತಗೋಬಹುದು ಇವನ್ನ? ಆಮೇಲೆ ಈಗ ನಾವು ಪೋಷಕಾಂಶಗಳು ಬಹಳ ಮುಖ್ಯ, ಈಗ ನಮ್ಮ ಸಣ್ಣಗೌಡರು ಮಣ್ಣು ವಿಜ್ಞಾನಿಗಳು ಇರೋದ್ರಿಂದ ಈ ಪೋಷಕಾಂಶಗಳ ಸಮಸ್ಯೆನೆ ಜಾಸ್ತಿ ಆಗುತ್ತೆ ಈ ಮಳೆ ಅತಿ ಹೆಚ್ಚಾದಾಗ. ಇದಕ್ಕೆ ಏನ್ ನಿರ್ವಹಣೆ ಕ್ರಮಗಳು ಮಾಡಬಹುದು ಅನ್ನೋದನ್ನ ಈಗ ಮಾತಾಡ್ತಾ ಮುಂದೆ ಹೇಳ್ಬೋದು ಸರ್. ಅದೇ ನೀವೇನು ಹೇಳಿದ್ರಲ್ಲ, ಪೋಷಕಾಂಶಗಳು ಬಹಳ ಮುಖ್ಯ ಆಗುತ್ತಂತೇಳಿ ಸರ್ ಸಣ್ಣಗೌಡ್ರ, ಈಗ ಪೋಷಕಾಂಶಗಳನ್ನ ಯಾವ ರೀತಿ ಕೊಡಬೇಕಾಗುತ್ತೆ, ಯಾವ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ, ಯಾವ ರೀತಿ ನಮ್ಮ ರೈತರು ಅದನ್ನ ಫಾಲೋ ಮಾಡಿದ್ರೆ ಅವರಿಗೆ ಇದನ್ನ ತಮ್ಮ ಒಂದು ಭೂಮಿನ ಅಂದ್ರೆ ಚೆನ್ನಾಗಿ ಇಡ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ರೈಟ್ ಸರ್, ಇಲ್ಲಿ ನಾವು ಪೋಷಕಾಂಶ ನಿರ್ವಹಣೆ ಅಂತಂದ್ರೆ ಸರ್, ಒಂದು ಕರೆ ಇದೆ, ಕರೆ ನಂತರ ನಾವು ಮತ್ತೆ ಮಾತಾಡೋಣ. ಸರಿ ಸರ್. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಯಾರು? ನಿರ್ಮಲಾ ಅವ್ರೆ. ಹೇಳಿ ಪ್ರಶ್ನೆ ಕೇಳಿ. ನಾವು ನೀರುಳ್ಳಿ ಹಾಕ್ತೀವಿ ಸರ್. ಅದಕ್ಕೆ ಬಹಳ ಇದು ಇದಾಗ್ಬಿಡತ್ತೆ ರೋಗ ಬಂತ, ಏನು ಪಡಿಬೇಕಂತ ಹೇಳಿ. ಈರುಳ್ಳಿಗೆ ರೋಗ ಬಂದಿದೆ ಅಂತಂತ. ಈಗ ಈರುಳ್ಳಿ ಅಂತಂದ್ರೆ ಈಗ ಸುಮಾರು ಹಾಕಿ ಒಂದು 40-45 ದಿನ ಆಗಿರ್ಬೋದು. ಈಗ ಏನಾಗುತ್ತೆ ಅಂತಂದ್ರೆ, ಇಷ್ಟು ದಿನ ಏನು ಒಂದು ವಾರ ಮಳೆ ಸಾಕಷ್ಟು ಬಂದಿರೋದ್ರಿಂದ ಈಗ ಒಂದು ಏನಪ್ಪಾ ಅಂತಂದ್ರೆ ರೋಗ ಬರುವಂತ ಸಂದರ್ಭ ಇರುತ್ತೆ ಸರ್. ಒಂದು ನಾವೇನಪ್ಪಾ ಅಂತಂದ್ರೆ ಪರ್ಪಲ್ ಬ್ಲಾಚ್ ಅಂತ ಹೇಳ್ತೀವಿ, ಎಲೆಮಚ್ಚೆ ರೋಗ ಅಂತಂದು ಕೂಡ ನಾವು ಹೇಳ್ಬೋದು ಅದನ್ನ. ಅದು ಬರುವಂತ ಸಂದರ್ಭ ಇರ್ತೈತೆ. ಮತ್ತೆ ಅದರ ಜೊತೆಗೆ ಸಾಕಷ್ಟು ಕಡೆಗೆ ನಾವು ನೋಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಮ್ಮ ರೈತ ಬಾಂಧವರು ಏನು ಅಂತಂದ್ರೆ ಈ ಪೋಷಕಾಂಶ ನಿರ್ವಹಣೆಯಲ್ಲಿ ಲಘು ಪೋಷಕಾಂಶಗಳನ್ನ ಬಳಸ್ತೇ ಇರೋದು ಒಂದು ತೊಂದರೆ ಆಗ್ಬಿಟ್ಟು, ಅದು ಏನಾಗುತ್ತೆ ಅಂತಂದ್ರೆ ಈ ಎಲೆಗಳೆಲ್ಲ ಏನಪ್ಪಾ ಅಂತಂದ್ರೆ ಮಂಗನ ಬಾಲ ಆದಂಗ ಆಗಿರುತ್ತೆ ಸರ್ ಅಂತಂದು, ಅಥವಾ ತಿರುಗುಣೆ ಆದಂಗ ಆಗಿರುತ್ತೆ ಅಂತಂದು ಸಾಕಷ್ಟು ರೈತರು ನಮ್ಗೆ ಫೋನ್ ಮಾಡ್ತಿರ್ತಾರೆ. ಇದು ಎರಡನೇ ತೊಂದರೆ ಆಗುತ್ತೆ. ಮೂರನೇದು ಏನು ಅಂತಂದ್ರೆ ಹಳದಿ ಆಗ್ತವೆ ಎಲೆಗಳು. ಯಾಕೆ ಅಂತಂದ್ರೆ ಹೆಚ್ಚಿಗೆ ಈಗ ನೀರು ನಿಂತಾಗ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬೆಳೆ ಹೀರ್ಕೊಳಕಾಗಲ್ಲ. ಸೊ ಈ ತರದ ಒಂದು ತೊಂದರೆಗಳಾಗುವಂತ ಸಂದರ್ಭ ಬರ್ತದೆ. ಈಗ ನಿರ್ಮಲ ಅವ್ರದ್ದು ಏನು ಸಮಸ್ಯೆ ಅಂತ ಕೇಳೋಣ. ಹಾ ಸರ್, ನಿರ್ಮಲ ಅವರೇ. ಹೌದು, ಈಗ ಏನಾಗುತ್ತೆ ಅಂತಂದ್ರೆ ಮಳೆ ಬಂದಿದೆಯಲ್ಲ, ಸ್ವಲ್ಪ ನೀರೇನಾದ್ರೂ ನಿಂತಿತ್ತು ಅಂತಂದ್ರೆ ದಯವಿಟ್ಟು ಅದನ್ನ ಎಲ್ಲ ಹೊರಗಡೆ ಹಾಕ್ರಿ. ಎರಡನೇದಾಗಿ ಒಂದು ಸಿಂಪರಣೆ ಮಾಡ್ಕೋಬೇಕಾಗ್ತದೆ. ಸಿಂಪರಣೆ ಅಂತಂದ್ರೆ ಈ ಎಲೆ ಮಚ್ಚೆ ರೋಗಕ್ಕೆ ನಿಮ್ಗೇನಪ್ಪಾ ಅಂತಂದ್ರೆ ಬೆಳಗಾಗ್ತಿತ್ತು ಅಥವಾ ಹಳದಿ ಆಗ್ತಾ ಇತ್ತು ಅಂತಂದ್ರೆ ಹೆಕ್ಸಾಕೊನೋಜೋಲ್ ಅಂತಂದ್ ಬರ್ತದೆ, ಅದನ್ನ ಕಾಂಟಾ ಪ್ಲಸ್ ಅಂತಂದ್ ಕೇಳಿರ್ಬೋದು ನೀವು. ಅದನ್ನ 1 ml 1 liter ನೀರಿಗೆ ಹಾಕೊಂಡ್ಬಿಟ್ಟು ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ ಸಿಗ್ತಿರತಕ್ಕಂಥ ಈ ಲಘು ಪೋಷಕಾಂಶಗಳ ಒಂದು ಮಿಶ್ರಣ ಸಿಗ್ತದೆ. ಅದನ್ನ 1 liter ನೀರಿಗೆ 5 ml ನಷ್ಟು ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡ್ಕೊಂಡ್ರೆ ಈ ಎಲೆಗಳು ಹಳದಿ ಆಗೋದು ಮತ್ತೆ ಎಲೆ ಮಚ್ಚೆ ರೋಗ ಇವೆರಡೂ ಕೂಡ ನಾವು ಕಂಟ್ರೋಲ್ ಮಾಡಬಹುದು. ನಿರ್ಮಲ ಅವರೇ, ಹೌದು ಅದನ್ನೇ ಹೇಳಿದ್ನಲ್ಲ ಅಮ್ಮ, ಈಗ ಹೆಕ್ಸಾಕೊನೋಜಲ್ ಅಂತ ಬರ್ತತೆ ನಿಮಗೆ ಅಂಗಡಿಲೆಲ್ಲ ಸಿಗ್ತತೆ 1 ml 1 liter ನೀರಿಗೆ. ಚಮಚದಷ್ಟು ಬರ್ತೇನೆ ಸರ್, ಅಂದ್ರೆ ಇದಿರುತ್ತಲ್ಲ ಸರ್, ಅದು ನಾವು ಬಾಟ್ಲ್ ತಗೊಂಡಿವಿ ಅಂದ್ರೆ ಅದರಲ್ಲಿ ಒಂದ್ ಇದನ್ನ ಕೊಟ್ಟಿರ್ತಾರೆ ಸರ್, ಏನು ಅಳತೆ ಮಾಪನವನ್ನ ಕೊಟ್ಟಿರ್ತಾರೆ. ಒಂದು ಕ್ಯಾನ್ ಗೆ ನಾವ್ ಏನಪ್ಪಾ ಅಂದ್ರೆ 15-18 ml ಒಂದು ಕ್ಯಾನ್ ಗೆ ಹಾಕೊಂಡ್ಬಿಟ್ಟು ಸಿಂಪರಣೆ ಮಾಡಬೇಕು. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಲಘು ಪೋಷಕಾಂಶಗಳ ಮಿಶ್ರಣ ಅಂತ ಸಿಗುತ್ತೆ ನಮ್ಮ ಕೃಷಿ ಇಲಾಖೆ ಒಳಗೆ. ಅಲ್ಲಿ ನಿಮಗೇನಪ್ಪಾ ಅಂತಂದ್ರೆ ಅದನ್ನ ಸುಮಾರು ಒಂದು ಕ್ಯಾನ್ ಗೆ ಸುಮಾರು ಒಂದು 60 ml ಅಷ್ಟು ಹಾಕಿಕೊಂಡು ಸಿಂಪರಣೆ ಮಾಡಬೇಕಾಗ್ತದೆ. ಇವೆರಡನ್ನು ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಲಿ. ಈಗ ಒಂದು 40-45 ದಿನ ಆಗಿತ್ತು ಅಂತಂದ್ರೆ ಅದ್ರ ಜೊತೆಗೆ ಒಂದು 13-45 ಅಂತ ನೀರಿನಲ್ಲಿ ಕರಗೋ ಗೊಬ್ಬರ ಬರ್ತದೆ, ಅದನ್ನು ಕೂಡ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಈ ಮೂರನ್ನು ಸಿಂಪರಣೆ ಮಾಡೋದ್ರಿಂದ ಈಗ ರೋಗ ಮತ್ತೆ ಪೋಷಕಾಂಶಗಳ ಕೊರತೆ ಇದ್ರೆ ಸರಿ ಆಗ್ತವಮ್ಮ. ನಿರ್ಮಲ ಅವ್ರೆ, ತಾವ್ ಎಲ್ಲಿಂದ ಮಾತಾಡ್ತೀನಿ ಅಂದಿದ್ರು? ಚಿಕ್ಕಪ್ಪನಹಳ್ಳಿ. ಚಿಕ್ಕಪ್ಪನಹಳ್ಳಿ ಎಲ್ಲಿ ಬರ್ತಮ್ಮ? ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಸರ್. ನೀವು ಕೃಷಿ ಇಲಾಖೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅಲ್ಲಿ ಹೋಗಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಭೇಟಿ ಮಾಡಿ, ಯಾಕಂದ್ರೆ ನಿಮ್ಗೆ ಇನ್ನ ವಿವರವಾಗಿ ಹೇಳ್ತಾರೆ. ಯಾಕಂದ್ರೆ ಈಗ ನಿಮ್ಗೆ ಸಡನ್ ಆಗಿ ಫೋನ್ ಅಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ ಕೆಲವೊಂದು ಸಮಯದಲ್ಲಿ. ಕೃಷಿ ಇಲಾಖೆ ಅವ್ರಂದ್ರೆ ಅಲ್ಲಿ ಇವ್ರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ. ಕೊನೆಗೆ ನಮ್ಮ ಫೋನ್ ನಂಬರ್ ಕೊಡ್ತೀವಿ ಸರ್, ನಂಬರ್ ಕೊಡ್ತೀವಿ, ಅದಕ್ಕೆ ನೀವು ವಾಟ್ಸ್ಆಪ್ ಆದ್ರೆ ಮಾಡಬಹುದು, ಇಲ್ಲಾಂದ್ರೆ ಫೋನ್ ಮಾಡಿ ವಿಚಾರ ಮಾಡಬಹುದು. ಒಳ್ಳೇದಮ್ಮ, ಕರೆ ಮಾಡಿದಕ್ಕೆ ಧನ್ಯವಾದ. ಹಲೋ ಸರ್, ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ವೀರಣ್ಣ ಅಂತೇಳಿ, ಫ್ರೆಂಡ್ ಕಾಪರ್ ತಳಕೆರೆ ತಾಲೂಕು. ವೀರಣ್ಣ ಅವ್ರ ಪ್ರಶ್ನೆ ಕೇಳಿ ಸರ್. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಸರ್ಗು ಹಾಗೂ ಸಣ್ಣಗೌರು ಸರ್ಗವ್ರಿಗೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಮ್ ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ಅವು ಶೇಂಗ ಬಿತ್ತಿದ್ದಿನೇ ಸಾಕಷ್ಟು ಮಳೆ ಬಂದ್ಬಿಟ್ಟು, ಅಂದ್ರೆ ಬಿತ್ತಿದ್ದಿನೇ ಬೀಜ ಯಾವಾಗ ಬಿತ್ತನೆ ಮಾಡಿದ್ದಿನೇ ಸಾಕಷ್ಟು ಮಳೆ ಬಂತು. ಅದ್ರ ಮೇಲೆ ಮೇಲಾಗಿ ಇನ್ನೊಂದು 2-3 ದಿನ ಹೆಚ್ಚಾಗಿ ಬಂದ್ಬಿಡ್ತು ಸರ್. ಬಂದಿದ್ದಲ್ಲಿ ಕೂಡ ಇನ್ನೊಂದ್ 4-5 ದಿವಸ 6 ದಿವಸ ಮತ್ತೆ ಕೂಡ ಮಳೆ ಹಿಡ್ಕಂತು. ಆದ್ರೆ ಆಮೇಲೆ ಸರ್ ಅದು ಟೈರ್ ಅಷ್ಟೊಂದು ಕ್ಲೀನ್ ಆಗಿ ಇದಾಗಿಲ್ಲ, ಅಂದ್ರೆ ಉತ್ತಾಗಿದೇನು ಅದು ಬರ್ಬೇಕಿತ್ತ ಬಂದು ಅಷ್ಟೊಂದು ಇದಾಗಿಲ್ಲ. ಮೇಲಾಗಿ ತೊಗರಿ ಕೂಡ ಉತ್ತಿಲ್ಲ, ಉತ್ತಿಲ್ಲ ಅಂದ್ರೆ ಈಗ ಬಂದಿರ್ತಕ್ಕಂತ ಏನು ಸಸಿ ಇದೆ ಅದು ಹೆಂಗ ಬಿಟ್ಟಿದ್ ಯಾಕಂದ್ರೆ ಶೇಂಗಾ ಬೆಳಿಬೇಕಾದ್ರೆ ಸಾಮಾನ್ಯವಾಗಿ 1 ತಿಂಗಳು ಮಳೆ ಇಲ್ದಿದ್ರು ಬಂದ್ಬಿಡುತ್ತೆ, ಬಟ್ ನಿಮಗೆ ಮಳೆ ಬಿತ್ತಿದಾಗ ಮಳೆ ಬಂದಿರೋದ್ರಿಂದ ಈಗ ಶೇಂಗಾ ಉಳ್ಕೊಂಡಿದೆ ಅಲ್ಲಲ್ಲಿ ನೀವು ಅಂದ್ರೆ ನಾನು ಹೇಳೋದು ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಉಳ್ಕೊಂಡಿದೆ ಅಂದ್ರೆ ನಿಮಗೆ ಎಲ್ಲಿ ಕಡಿಮೆ ಅಂದ್ರೆ ನಿಮಗೆ ತುಂಬಾ ಕಡೆ ಕಾಣುತ್ತೆ ಅಂತಂದ್ರೆ ಅದನ್ನ ಒಂದ್ ಸೈಡಿಂಗ್ ಮಾಡ್ಬಿಟ್ಟು ಇನ್ನೊಂದ್ ಸೈಡ್ ಅಲ್ಲಲ್ಲಿದ್ರೆ ಅದನ್ನ ತೆಗೆದ್ಬಿಟ್ಟು ರಾಗಿ ಹಾಕೋದ್ ಬಹಳ ಸೂಕ್ತ. ಯಾಕೆಂದ್ರೆ ನೀವು ಅದನ್ನ ನಂಬ್ಕೊಂಡ್ರೆ ಏನಾಗುತ್ತೆ, ಶೇಂಗಾ ಅಲ್ಲಲ್ಲಿ ಇದ್ದಾಗ ನಿಮ್ಗೆ ಇಳುವರಿ ಬರಲ್ಲ. ಯಾಕಂದ್ರೆ ಈಗ ಮುಂದಿನ ನಿಮ್ಗೆ ಬೆಳೆ ಶೇಂಗಾ ಬೆಳೆ ನೀವು ನಂಬ್ಕೊಂಡಿದ್ರೆ, ಈಗ ಶೇಂಗಾ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಪಾಪ್ಯುಲೇಷನ್ ಅಂತೀವಿ, ಪ್ಲಾಂಟ್ ಪಾಪ್ಯುಲೇಷನ್, ಗಿಡದ ಸಂಖ್ಯೆ, ಗಿಡದ ಸಂಖ್ಯೆ ಮೇಲೆ ಇಳುವರಿ ನಿರ್ಧಾರ ಆಗುತ್ತೆ. ಈ ಗಿಡದ ಸಂಖ್ಯೆ ಕಡಿಮೆ ಇದೆ ಅಂತಂದ್ರೆ ಈಗ ನೀವು ಮತ್ತೆ ಶೇಂಗಾ ಏನಾದ್ರು ಅಲ್ಲಲ್ಲಿ ಊರಕ್ ಹೋದ್ರೆ ಅಥವಾ ಬಿತ್ತಕ್ ಹೋದ್ರೆ ಆಗಲ್ಲ, ಕಷ್ಟ ಆಗುತ್ತೆ. ನಿಮಗೆ ಸಂಖ್ಯೆ ಶೇಕಡ 50%ಕ್ಕಿಂತ ಕಡಿಮೆ ಇದೆ ಅಂತ ಅನ್ಸಿದ್ರೆ ದಯಮಾಡಿ ಅದನ್ನ ಅಳಿಸ್ಬಿಟ್ಟು ಬೇರೆ ಬೆಳೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಸರ್. ಯಾಕೆಂದ್ರೆ ನೀವು ಏನಾಗುತ್ತೆ, ಇನ್ನೊಂದೇನಾಗುತ್ತೆ ಅಂದ್ರೆ ನಿಮಗೆ ಇಳುವರಿ ಕುಂಠಿತ ಆಗುತ್ತೆ. ಬೇರೆ ಬೆಳೆನು ನೀವು ಅಲ್ಲಲ್ಲಿ ಬೇರೆ ಯಾವುದು ನಾಟಿ ಮಾಡಕ್ ಬರಲ್ಲ, ಯಾಕಂದ್ರೆ ಬೇರೆ ಆದ್ರೆ ಏನೋ ಮಾಡ್ಬಿಡ್ಬೋದು. ನಿಮ್ಗೆ ಒಂದ್ ಕಡೆ ನಿಮಗೊಂದು 30-40% ಇದೆ ಅಂದ್ರೆ ಒಂದ್ ಕಡೆ ಬಿಟ್ಕೊಂಡು ಇನ್ನೊಂದ್ ಕಡೆ ಅಳಿಸಿ ಬೇಕಾದ್ರೆ ಬಿತ್ತು ಬಿಡ್ರಿ ಬೇರೆ ಬೆಳೆನ, ಅದು ಬಹಳ ಸೂಕ್ತ. ಇಲ್ಲ ಸರ್, ಒಂದ್ ಕಡೆ ಇಲ್ಲ ಸರ್, ಅದು ಜಾಸ್ತಿ ಇಲ್ಲ, ಅದು ಅಲ್ಲಲ್ಲಿ ಪರ್ಯಾಯವಾಗಿ ಏನಾದ್ರು ಮಾಡ್ಬೋದೇನೋ ಅಲ್ಲಿ ಅಂದ್ರೆ ಸರ್ ಒಂದೇ ಆಗಿಲ್ಲ ಸರ್, ಗ್ಯಾಪ್ ಗ್ಯಾಪ್ ತುಂಬಾ ಗ್ಯಾಪ್ ಗ್ಯಾಪ್ ಅಂತ ಆಗಿಲ್ಲ. ಆದ್ರೆ ಎಷ್ಟಾಗಿದೆ ಅಂದ್ರೆ ಸರ್, ಅದು ಈಗ ಬೀಜ ಕಡಿಮೆ ಆಗಿರೋದ್ರಿಂದ ಅಲ್ಲಿ ಏನಾದ್ರು ಬೇರೆ ಏನಾದ್ರು ಒಂದು ಏನಾದ್ರು ಒಂದು ಇದು ಮಾಡ್ಬೋದೇನ ಅಂತ ಕೇಳ್ತಾ ನೋಡೋಣ ಅಂತ. ಅಲ್ಲ ಏನ್ ಮಾಡ್ತೀರಾ ಅಂತ, ಅಲ್ಲ ನೀವು ಗ್ಯಾಪ್ ಫಿಲ್ಲಿಂಗ್ ಏನಾದ್ರು ಬೇರೆ ಬೆಳೆ ಮಾಡ್ಬೋದು ಅಂತ ಕೇಳೋದು. ಶೇಂಗಾ ಬೀಜ ಉರಿದ್ರೆ ಬರಲ್ಲ, ಅದೇ ಗ್ಯಾಪ್ ಫಿಲ್ಲಿಂಗ್ ಅಕಸ್ಮಾತ್ ಮಾಡ್ಬೇಕು ಅಂತಂದ್ರೆ ನನ್ನ ಅನ್ಸಿಕೆ ಬಹಳ ಇದ್ರೆ ಹೆಬ್ಬಾಳ್ ಅವ್ರೆ ಅನ್ಸಿಗುತ್ತೆ, ಅದೇನಾಗುತ್ತೆ 80 ದಿವಸಕ್ಕೆ ಬಂದ್ಬಿಡುತ್ತೆ. ಅವ್ರೆ ಅವ್ರೆ ಅಂತೀವಲ್ಲ, ಹೆಬ್ಬಾಳ್ ಅವ್ರೆ HA4 ಅಂತ ಸಿಗುತ್ತೆ. ಈ ಅವ್ರೆನ ನೀವು ಅಲ್ಲಲ್ಲಿ ನಿಮ್ಗೆ ಎಲ್ಲಿ ನಿಮಗೆ ಜಾಸ್ತಿ ಗ್ಯಾಪ್ ಅನ್ಸುತ್ತೋ ಅಲ್ಲಿ ಊರ್ಬಿಡ್ರಿ, ಅಲ್ಲಿ ಊರ್ದಾಗ ಇದು ಕಟಾವು ಬಂದ್ಬಿಡುತ್ತೆ, ಇದನ್ನ ಕಟಾವು ತಗೋಬಹುದು. ಜೊತೆಗೆ ಈ ಇರೋ ಶೇಂಗಾ ಚೆನ್ನಾಗಿ ಬರಬೇಕು ಅಂದ್ರೆ ನೀರಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಜಾಸ್ತಿ ಬಳಸ್ರಿ. ಅದರಲ್ಲೂ ಈಗ 13-2045 ಅಂತಿದೆ, ಅದ 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ರಿ. ಒಂದು ಎರಡನೇದು ಜಿಪ್ಸಮ್ ಸಿಗುತ್ತೆ, ಈಗ ಜಿಪ್ಸಮ್ ಹಾಕ್ರಿ. ಈಗ ನೀವು ಬಿತ್ತಿ 30 ದಿವಸ ಆಗಿದೆ ಅಂತಂದ್ರೆ, ಅಥವಾ 20-25 ದಿವಸ ಆಗಿದ್ರೆ, ಈಗ ನೀವು ಕಳೆ ನಿರ್ವಹಣೆ ಮಾಡ್ಬೇಕೆ ಎಡೆಕುಂಟೆ ಹೊಡಿತಿರ್ಲ, ಆ ಸಂದರ್ಭದಲ್ಲಿ ನೀವು ಜಿಪ್ಸಮ್ ಬಳಕೆ ಮಾಡ್ಕೊಳೋದು ಬಹಳ ಸೂಕ್ತ. ಯಾಕೆಂದ್ರೆ ಅದು ಪೋಷಕಾಂಶಗಳ ಕೊರತೆಯಿಂದನೂ ನಿಮಗೆ ಇಳುವರಿ ಕಡಿಮೆ ಆಗಬಾರ್ದು. ಜೊತೆಗೆ ಈ ಅವರೆ ಏನಿದೆಯಲ್ಲ, ಅವರೆಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಏನು ಬೀಳುತ್ತೆ ಈ ಶೇಂಗಾ ಮೇಲೂ ಬೀಳೋ ಅಂತ ಚಾನ್ಸ್ ಇರುತ್ತೆ, ರಸ ಇರೋ ಕೀಟಗಳು. ಅಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಒಂದು ಪ್ರೊಫೆನೋಫಾಸು ಅಥವಾ ಯಾವ್ದೋ ಒಂದು ಕ್ಲೋರೋಫೈರಿಪಾಸ್ 2 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡ್ಬಿಡ್ರಿ. ಅದು ಇದೊಂದು ನಿಮಗೆ ದಾರಿ. ಒಳ್ಳೇದ ವೀರಣ್ಣರ, ನಮಸ್ಕಾರ. ಮುಂದಿನ ಕರೆ ಸರ್, ಅದೇ ಪೋಷಕಾಂಶಗಳ ಬಗ್ಗೆ ಹೇಳ್ತಿದ್ದೆ ಅಂದ್ರೆ ಪೋಷಕಾಂಶಗಳನ್ನ ಬಳಸೋದ್ರಿಂದ ಭೂಮಿಯ ಫಲವತ್ತತೆಯನ್ನ ಹೆಂಗ್ ಕಾಪಾಡಬಹುದು ಅನ್ನೋದು. ರೈಟ್ ಸರ್, ಈ ಪೋಷಕಾಂಶಗಳ ನಿರ್ವಹಣೆ ಅಂತಂದ್ರೆ ನಾವು ಸಮಗ್ರ ಪೋಷಕಾಂಶವನ್ನ ನಿರ್ವಹಣೆಯ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ ಸರ್. ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದ್ರೆ ನಾವು ಸಾವಯವ ಮತ್ತೆ ರಾಸಾಯನಿಕ ಗೊಬ್ಬರಗಳು ಎರಡೂ ಕೂಡ ನಾವು ಸಮ ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ. ಮೊದಲಿಗೆ ನಾವೇನಪ್ಪ ಅಂತಂದ್ರೆ ಸಾವಯವನೇ ಜಾಸ್ತಿ ಕೊಡಬೇಕು ಮಣ್ಣಿಗೆ. ಸೊ ಹಾಗಾಗಿ ಏನಾಗ್ತದೆ ಅಂತಂದ್ರೆ ಕೆಲವೊಂದ್ಸರಿ ಏನಪ್ಪಾ ಅಂತಂದ್ರೆ ನಮಗೆ ಮಳೆ ಕಡಿಮೆ ಆದ್ರೂ ಕೂಡ ಅದು ಹೆಲ್ಪ್ ಆಗುತ್ತೆ, ಅಥವಾ ಮಳೆ ಜಾಸ್ತಿ ಆದ್ರೂ ಕೂಡ ಈ ಒಂದು ಬೆಳೆಗಳಿಗೆ ಒಂದು ಸ್ಟ್ರೆಂತ್ ಅನ್ನು ಕೊಡುತ್ತೆ, ಅಥವಾ ಇಮ್ಯುನಿಟಿ ಅಂತ ಹೇಳ್ಬೋದು ಇರುತ್ತೆ. ಅದಾದ ನಂತರ ರಾಸಾಯನಿಕ ಗೊಬ್ಬರಗಳು, ಪ್ರತಿ ಒಂದು ಬೆಳೆಗೂ ಕೂಡ ಏನಪ್ಪಾ ಅಂತಂದ್ರೆ ನಮಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳು ಅಂತ ಇರ್ತವೆ, ಅಷ್ಟುಗಳನ್ನ ಬಳಸ್ಕೋಬೇಕಾಗ್ತದೆ. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತ ಹೇಳ್ತೀವಿ, ಇವು ಸಾಕಷ್ಟು ಪ್ರಚಲಿತಗೊಂಡಿದ್ದಾವೆ. ಯಾಕಂದ್ರೆ ಇವುಗಳು ಏನಪ್ಪಾ ಅಂತಂದ್ರೆ ನಾವು ಮೂಟೆ ಗಂಟಲೆ ತರುವಂತ ಅವಶ್ಯಕತೆ ಇಲ್ಲ, 1 kg ಅಥವಾ 2 kg ತಗೊಂಡ್ಬಿಟ್ಟು ಸಿಂಪರಣೆ ಮಾಡಬಹುದು. ಈಗ ಪ್ರಸ್ತುತ ಒಂದು ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ಬೆಳೆಗಳಲ್ಲೂ ಏನಪ್ಪಾ ಅಂತಂದ್ರೆ ಈ ಒಂದು ನೀರಿನ ಒಂದು ಇದು ಹೆಚ್ಚಿಗೆ ಆಗಿ, ಅಂದ್ರೆ ಮಾಯಿಶ್ಚರ್ ಲೆವೆಲ್ ನಮ್ಮ ಮಣ್ಣಿನಲ್ಲಿ ಹೆಚ್ಚಿಗೆ ಆಗ್ಬಿಟ್ಟು ಎಲ್ಲಾ ಬೆಳೆಗಳು ಹಳದಿಯಾಗುವಂತ ಸಂದರ್ಭ ಆಗಿದೆ ಸರ್ ಈಗ. ಸೊ ಹಾಗಾಗಿ ಅವುಗಳ ಚೇತರಿಕೆಗೆ ನಾವು ಏನಪ್ಪಾ ಅಂತಂದ್ರೆ ಈ ನೀರಿನಲ್ಲಿ ಕರಗುವ ಗೊಬ್ಬರಗಳು, ಈಗ ಮೆಕ್ಕೆಜೋಳದಲ್ಲಿ ಆಯ್ತು ಅಂತಂದ್ರೆ ಈ 13-45 ಇರ್ಬೋದು, ಅದ್ರ ಜೊತೆಗೆ ಲಘು ಪೋಷಕಾಂಶಗಳಿರ್ಬೋದು, ಇವು ಎರಡನ್ನು 5 gram 13-45 ಮತ್ತೆ 5 ml ಲಘು ಪೋಷಕಾಂಶವನ್ನ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ರೆ ಈ ಒಂದು ಇಲ್ಲಿ ಶೀತ ಜಾಸ್ತಿಯಾಗಿ ಬೆಳೆ ಏನು ತೊಂದರೆ ಆಗಿರುತ್ತೆ ಅಲ್ಲಿ ಚೇತರಿಕೆ ಮಾಡ್ಕೋಬಹುದು. ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಏನು ಅಂತಂದ್ರೆ ಈ ಒಂದು ನ್ಯಾನೋ ಯೂರಿಯಾ ಅಂತ ಬಂದಿದೆ ಇಫ್ಕೋ ಫರ್ಟಿಲೈಸರ್ ಕಂಪನಿಯಿಂದ. ಅದನ್ನ ನಾವೇನಪ್ಪಾ ಅಂತಂದ್ರೆ ಮುಂಚೆ ಎಲ್ಲ 3 ಗಂಟೆ ನಾವು ರಸಗೊಬ್ಬರಗಳನ್ನ ಹಾಕ್ತಿದ್ವಿ, ಅಲ್ಲಿ ಏನಾಗ್ತಿತ್ತು ಮಳೆ ಏನಾದ್ರೂ ಬರದೇ ಇದ್ರೆ ಅಥವಾ ಮಳೆ ಜಾಸ್ತಿ ಆದಾಗ ನಾವು ಗೊಬ್ಬರ ಹಾಕಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಈ ಒಂದು ನ್ಯಾನೋ ಯೂರಿಯಾವನ್ನ ಪ್ರತಿ ಲೀಟರ್ ನೀರಿಗೆ 3-4 ml ಅಷ್ಟು ಹಾಕೊಂಡ್ಬಿಟ್ಟು ನಾವು ಸಿಂಪರಣೆನ ಮಾಡಬಹುದು. ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ನಾವು ಪಾಲನಹಳ್ಳಿ ರೈತರು. ತಮ್ಮ ಹೆಸರು ಹೇಳಿ. ಕೃಷ್ಣಪ್ಪ. ಕೃಷ್ಣಪ್ಪ. ಕೃಷ್ಣಪ್ಪ ಅವ್ರ ಎಲ್ಲಿ? ಪಾಲನಹಳ್ಳಿ. ಪಾಲನಹಳ್ಳಿ ಇಡೀ ತಾಲೂಕು ಹೋಗ್ಬಿಡಿ ಪಾಲನಹಳ್ಳಿ. ಹೇಳಿ ಕೃಷ್ಣಪ್ಪರೇ, ಪ್ರಶ್ನೆ ಕೇಳಿ. ಏನಿದೆ ಸರ್, ನಾವು ಒಂದು ತೊಗರಿ ಹಾಕಿದ್ದೀವಿ. ತೊಗರಿ 6 ಅಡಿ ಹಾಕಿ ತೊಗರಿ ಹಾಕಿದೀನಿ. ಹೇಳ್ರಿ ಹೇಳ್ರಿ. ಅದು ಒಂದು ಮರದ ಹತ್ರ ಇದಾವೆ. 6 ಅಡಿ ಜಾಸ್ತಿ 60 ಅಂದ್ರೆ ಅದಕ್ಕೆ ನಡಂತರ 3 ಅಡಿಗೆ ಏನಾನ ಒಂದು ಮೆಕ್ಕೆಜೋಳ ಹಾಕೋಣ ಅಂತ ಕೇಳೋಣಂತೆ ಸರ್. ಈಗ ನೀವು 6 ಅಡಿಗೊಂದು ತೊಗರಿ ಹಾಕಿದಿರಲ್ಲ, ಸಾಲಿಂದ ಸಾಲಿಗೆ 6 ಅಡಿ ಇದೆಯಲ್ಲ. ಈಗ ಮಧ್ಯದಲ್ಲಿ ಏನು ಹಾಕ್ಬೇಡ್ರಿ, ಯಾಕಂದ್ರೆ ಮದ್ ನೀವು ಮೆಕ್ಕೆಜೋಳ ಹಾಕಕ್ ಹೋದ್ರೆ ಏನಾಗುತ್ತೆ, ಇದು ತೊಗರಿ ದೊಡ್ಡದಾದ್ಮೇಲೆ ಅದು ಎರಡು ಕೂಡ್ಕೊಂಡ್ಬಿಡ್ತಾವ ಸಾಲ್ಗಳು 6 ಅಡಿ ಇದ್ರು. ಇನ್ ಮಧ್ಯದಲ್ಲಿ ನೀವು ಮೆಕ್ಕೆಜೋಳ ಹಾಕೋ ಬದಲು ಯಾವ್ದಾರು ಬೇರೆ ಅಲ್ಸಂದಿ ಅಥವಾ ಅವರೇ ಹಾಕ್ರಿ, ಅದಾದ್ರೆ ಬೇಗ ಬರುತ್ತೆ ಕಟಾವಿಗೆ. ಅವರೇ ಹಾಕ್ಬಿಡ್ರಿ. ಅವರೇ ಹಾಕಿದ್ರೆ ಹೆಬ್ಬಾಳ ಅವರೇ ಅಂತ ಸಿಗುತ್ತೆ, ಅದು 80 ದಿವಸಕ್ಕೆ ಕಟಾವ್ ಬರುತ್ತೆ. ಹೈಬ್ರಿಡ್ ಅಂತ ಏನಿಲ್ಲ, ಅದು ಹೈಬ್ರಿಡ್ ಏನು ಈಗ ಇದ್ರಲ್ಲೆಲ್ಲ ಹೈಬ್ರಿಡ್ ಇಲ್ಲ. ನೀವೇನಂತೀರ ಅಂದ್ರೆ ಅಂಗಡಿಯಿಂದ ತಂದ್ರೆ ಅದೇ ಅದನ್ನೇ ಅದು ಹೈಬ್ರಿಡ್ ಅಂತ ನೀವ್ ಅಂತೀರ ಅಷ್ಟೇ, ಹೈಬ್ರಿಡ್ ಅಲ್ಲ ಅದು. ನೀವು ಅಂಗಡಿಯಲ್ಲಿ ತರಬೇಕು ಬೀಜ, ಅದನ್ನ ಅಂಗಡಿಯಲ್ಲಿ ತಂದು ಹಾಕ್ಬಿಡ್ರಿ, ಅದಾದ್ರೆ ಬೆಸ್ಟ್. ಈಗ ಬೇರೆ ನೀವು ಮೆಕ್ಕೆಜೋಳ ಹಾಕಕ್ ಹೋದ್ರೆ ಮೆಕ್ಕೆಜೋಳ ಮತ್ತೆ ಇವತ್ತಿಂದ 120 ದಿವಸ ಬೇಕು, ಅದೇನಾಗುತ್ತೆ 2 ಸಾಲ ಕೂಡ್ಬಿಡ್ತವೆ. ಅದಕ್ಕೆ ತೊಗರಿನೇ ಈಗ ಏನಿದೆಯಾ ತೊಗರಿ, ನೀವು ಈಗೇನ್ ಬಿತ್ತನೆ ಮಾಡಿದಿರಲ್ಲ, ಈಗ ತೊಗರಿಯಲ್ಲಿ ಏನ್ ಮಾಡ್ರಿ ಅಂದ್ರೆ ಮೊಣಕಾಲ ಎತ್ತರಕ್ಕೆ ಬಂದ್ಮೇಲೆ ಒಂದು 50-50 ದಿವಸ ಆದ್ಮೇಲೆ ಅದನ್ನ ಕುಡಿ ಚೂಟ್ಬಿಡ್ರಿ ಮುಂದ್ಗಡೆ ಮೇಲ್ಗಡೆ ಕುಡಿನ, ಅವಾಗ ಕೌಲ್ ಜಾಸ್ತಿ ಹೊಡಿತೆ. ಈಗ ಅನ್ಸುತ್ತೆ ಅರವತ್ತು ಅಂತ, ಆಮೇಲೆ ಎರಡು ಸಾಲ ಕುಡ್ಕೊಂಡ್ಬಿಡ್ತವೆ. ಈಗ ನೀವು ಮಾಡಿರೋದು ಕರೆಕ್ಟ್ ಐತೆ. ಆಮೇಲೆ ಹಾಕಬಹುದು, ಆಮೇಲೆ ನೀವು ಏನಾಗುತ್ತೆ ಅಂದ್ರೆ ಅದು ಒಂದ್ಸರಿ ಕಾಯೆಲ್ಲ ಬಿಟ್ಟ ಮೇಲೆ ಆಮೇಲೆ ಕಡಲೆ ಹಾಕಬಹುದು, ಏನ್ ತೊಂದರೆ ಇಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಕಡಲೆ ಹಾಕಬಹುದು. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಇದು ನೀವು ಹಾಕಿರೋ ತಳಿ ಯಾವ್ದು ಈಗ ಹಾಕಿರೋದು? ಕಡಲೆ ಇದನ್ನ ತೊಗರಿ ಅಂದ್ರೆ ಇದು ಏನಾಗುತ್ತೆ, ಇದು ಜಾಸ್ತಿ ಅವಧಿ ಜಾಸ್ತಿ ತಗೊಳುತ್ತೆ. ಇದು ನಿಮ್ಗೆ ಜನವರಿಗೆ ಬರ್ತದೆ ಕಟಾವಿಗೆಲ್ಲ, ಡಿಸೆಂಬರ್ ಜನವರಿಗೆ ನಿಮ್ಗೆ ಆರಡಿ ಸಾಲ ಅಕಸ್ಮಾತ್ ಕೂಡ್ಕೊಳ್ಳಿ ಅಂದ್ರೆ ಕಡಲೆ ಹಾಕಬಹುದು, ಏನ್ ತೊಂದ್ರೆ ಇಲ್ಲ. ಬಹಳ ಹತ್ರ ಆಯ್ತು ಅಂದ್ರೆ ಕಡಲೆ ಹಾಕಬಹುದು, ಎರಡರಿಂದ ಮೂರ್ ಸಾಲ ಹಾಕಬಹುದು ಅಷ್ಟೇ. ಸರ್ ಇದು ಬಿ ಆರ್ ಜಿ ಐದರಲ್ಲಿ ನಮ್ಮ ಒಂದು ನಿಮಿಷ ಈಗ ಮಾತಾಡ್ತಾರೆ ನೋಡ್ರಿ, ಇನ್ನೊಬ್ರು ವಿಜ್ಞಾನಿಗಳು ಕೇಳಿಸ್ಕೊಳ್ರಿ. ಬಿ ಆರ್ ಜಿ ಐದರಲ್ಲಿ ಅನುಭವ ಏನು ಅಂತಂದ್ರೆ ಸರ್, ಇದು ಸಾಕಷ್ಟು ಬೆಳೀತೈತೆ. ಹಾಗಾಗಿ ಆರ್ ಅಡಿ ಈಗ ನೀವು ಮಾಡಿರೋದು ಸರಿ ಇದೆ, ಅದೇನು ಅಂಗ್ಲ ಅಂತ ಅನ್ಸಲ್ಲ. ಹಾಗೆ ಇರಲಿ, ಯಾವುದೇ ಒಂದು ಬೆಳೆಯನ್ನ ನೀವು ಹಾಕುವಂತ ಅವಶ್ಯಕತೆ ಇಲ್ಲ. ಸರ್ ಹೇಳ್ದಂಗೆ ಏನಪ್ಪ ಅಂತಂದ್ರೆ, ಒಂದು 55 ದಿನ ಆದಾಗ ನೀವೇನಪ್ಪ ಕುಡಿ ಜೂಟಿದ್ರೆ ಪೂರ್ತಿ ಕವಲು ಹೊಡಿತವೆ, ತುಂಬಾ ಚೆನ್ನಾಗಿ ನಿಮಗೆ ಬೆಳೆ ಬರ್ತದೆ. ಯಾವುದೇ ಕಾರಣಕ್ಕೂ ಮದ್ಯಕ್ಕೆ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಇದು. ಯಾಕಂದ್ರೆ ನಮ್ಮ ದಾವಣಗೆರೆಯಲ್ಲಿ ಲಾಸ್ಟ್ ಇಯರ್ ಏನಪ್ಪ ಅಂತಂದ್ರೆ, ಹಾ 8 ಅಡಿ ಕೂಡ ಹಾಕಿನು ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ರೈತರು. ಸರಿ, ಕರೆ ಮಾಡ್ಲಿಕ್ಕೆ ಧನ್ಯವಾದ. ಸರ್, ಈಗ ಕಳೆದ ವರ್ಷ ಏನಾಯ್ತಂದ್ರೆ ಸಾಕಷ್ಟು ಮಳೆ ಬಂದು ಕೆಲವು ಫಾರ್ ಎಕ್ಸಾಂಪಲ್ ನಮ್ಮ ಶೇಂಗಾ ಬಹಳಷ್ಟು ಫೇಲ್ ಆಯ್ತು. ಈವನ್ ಅವರೇನು ಏನು ಬಿತ್ತಿದ ಬೀಜನೂ ನಮ್ಮ ರೈತರಿಗೆ ಸಿಗಲಿಲ್ಲ, ಅಂದರೆ ಮಳೆ ಹೆಚ್ಚಾಗಿ ಸಮಸ್ಯೆ ಆಯಿತು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ನಮ್ಮ ರೈತರು? ಸರ್, ಈಗ ಅಂದ್ರೆ ಈಗ ಮಳೆ ಜಾಸ್ತಿ ಆಗಿತ್ತು, ಈ ಸರನು ಸ್ವಲ್ಪ ಒಳ್ಳೆ ಮಳೆ ಬಂತು. ಈಗ ನಮ್ಮ ಒಬ್ರು ವೀರಣ್ಣ ಅವರು ಯಾರು ಕೇಳಿದ್ರು ಈ ತರ ಸಮಸ್ಯೆ ಆಗಿದೆ ಅಂತೇಳಿ, ಈ ತರ ಸಮಸ್ಯೆಗಳು ಆಗ್ತಿರ್ತವೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ? ಸರ್, ಈಗೇನು ಬಿತ್ತನೆ ಬೇಗ ಮಾಡಿದಾರಲ್ಲ ಅಂತ ರೈತರುಗಳಿಗೆ ಈ ಮಳೆದು ಸಮಸ್ಯೆ ಅಂದ್ರೆ ಬೀಜ ಉಟ್ಟಾಣಿಕೆ ಸಮಸ್ಯೆ ಇಲ್ಲ. ಅವ್ರು ಬಿತ್ತನೆ ಸ್ಟಾರ್ಟಿಂಗ್ ಮಾಡಿದಾಗ ಶೇಂಗಕ್ಕೆ ನೀವು ಬಿತ್ತನೆ ಮಾಡಿ 15-20 ದಿವಸ ತನಕ ಯಾವುದೇ ಮಳೆ ಅವಶ್ಯಕತೆ ಇರಲ್ಲ, ಏನು ಭೂಮಿ ಹಸಿಗೆ ಉಟ್ಟುಬಿಡುತ್ತೆ. ಈಗ ನಮಗೆ ಬಹಳ ಮುಖ್ಯವಾಗಿ ಈಗ ಇನ್ ಮುಂದೆ ಪೋಷಕಾಂಶ ನಿರ್ವಹಣೆ ಮತ್ತು ಮಳೆ ಬಹಳ ಇಂಪಾರ್ಟೆಂಟ್. ಈಗೆಲ್ಲ ಕೆಲವು ಕಡೆ ಶೇಂಗಾ ಎಲ್ಲ ಹೂವಾಡ್ತಾ ಇದೆ, ಈಗ ಬಳ್ಳುಳ್ಳಿ ಇಳಿಯೋ ಅಂತ ಸಮಯ. ಈಗ ಇಂಥ ಸಂದರ್ಭದಲ್ಲಿ ನಾವು ಹೂವಾಡ್ತಿರೋ ಸಂದರ್ಭದಲ್ಲಿ ನಾವು ಏನಪ್ಪ ಅಂದ್ರೆ, ಈಗ ಎಲ್ಲ ಏನು ಅಂತರ ಬೇಸಾಯ ಎಲ್ಲ ಮಾಡ್ಕೊಂಡು ಕಲ್ಟಿವೇಶನ್ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಈಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಜಿಪ್ಸಮ್ ಅಂತ ಸಿಗುತ್ತೆ, ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಸಲ್ಫರ್ ಇರುತ್ತೆ. ಈ ಜಿಪ್ಸಮ್ನ ನಾವು 1 ಎಕರೆ ಪ್ರದೇಶಕ್ಕೆ 200 ಕೆಜಿ ಜಿಪ್ಸಮ್ನ ಮುಂದ್ಗಡೆ ಹಾಕೊಂಡು ಹಿಂದ್ಗಡೆ ನೀವು ಕುಂಟೆ ಹಾಯಿಸ್ಬಿಟ್ರೆ ಆ ಜಿಪ್ಸಮ್ನ ಭೂಮಿಗೆ ಸೇರ್ಕೊಳ್ಳುತ್ತೆ. ಆಮೇಲೆ ಅದ್ರ ಜೊತೆಗೆ ನೀರಲ್ಲಿ ಕರಗುವಂತ ರಸಗೊಬ್ಬರಗಳು ಇದೆ. ಈಗ ನಮ್ಮ ಸಣ್ಣಗೌಡರು ಹೇಳ್ದಂಗೆ, ಈಗ ನೀರಲ್ಲಿ ಕರಗುವಂತ ರಸಗೊಬ್ಬರಗಳು ಮಹತ್ವ ಬಹಳ ಜಾಸ್ತಿ ಆಗ್ತದೆ ದಿನದಿನಕ್ಕೆ. ಇದ್ರಲ್ಲಿ ನೀವು ಬೇಕಾದ್ರೆ ಶೇಂಗಾಕ್ಕೆ 13-45 ಉಪಯೋಗ ಮಾಡಬಹುದು. ಯಾಕಂದ್ರೆ ಬಹಳಷ್ಟು ಜನ ಶೇಂಗಾಕ್ಕೆ ಗೊಬ್ಬರನೇ ಹಾಕಲ್ಲ, ಮೂಲ ಗೊಬ್ಬರ ಕೊಡೋದೇ ಇಲ್ಲ. ಇಂತಹ ಸಂದರ್ಭದಲ್ಲೂ ನೀವು 13-45 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬಹುದು. ಜೊತೆಗೆ ನಿಮ್ಗೆ ಈ ಶೇಂಗಾದಲ್ಲಿ ಏನಪ್ಪ ಅಂತಂದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ಮಳೆ ಹೆಚ್ಚಾದಾಗ ಬೇರು ಕೊಳೆಯ ರೋಗ ಅಂತ ಇರ್ತಾವ, ಬೇರೆ ಅಲ್ಲಲ್ಲಿ ಕೊಳಿತಾ ಇರುತ್ತೆ. ಇಂಥದ್ ನಿಮ್ಗೆ ಏನಾರ ಕಾಣಿಸ್ಕೊಂಡ್ರೆ ಟ್ರೈಕೋಡರ್ಮ ಅಂತ ಸಿಗುತ್ತೆ, ಇದು 4 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ಕರಗಿಸ್ಕೊಂಡು ಇದನ್ನ ಏನ್ ಮಾಡಬಹುದು ಅಂತಂದ್ರೆ, ನೀವು ಎಲ್ಲೆಲ್ಲಿ ಆತರ ಎಲ್ಲಿ ಬೇರು ಕೊಳೆಯೋದು ನಿಮ್ಗೆ ಕಾಣಿಸ್ಕೊಂತಿದ್ಯ, ಕುಡಿ ಒಣಗೋದ ಆತರ ಕಾಣಿಸ್ಕೊಂಡ್ರೆ ಅಲ್ಲಿ ಡ್ರೆಂಚ್ ಮಾಡೋದು ಉತ್ತಮ, ಅದನ್ನ ಬಹಳ ಸೂಕ್ತ. ಅದ್ರ ಜೊತೆಗೆ ನಿಮ್ಗೆ ಸಾಫ್ ಅಂತ ಸಿಗುತ್ತೆ, ಸಾಫ್ 2 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ಕರಗಿಸ್ಕೊಂಡು ಇದನ್ನು ನೀವು ಡ್ರೆಂಚ್ ಮಾಡಬಹುದು. ಇವೆಲ್ಲ ಮಾಡೋದ್ರಿಂದ ಮುಂದೆ ರೋಗನ ಜಾಸ್ತಿ ಆಗೋದನ್ನ ತಡೆಗಟ್ಟಬಹುದು. ಬಹಳ ಮುಖ್ಯ ಸರ್ ಇದು. ಈಗ ಸಣ್ಣಗೌಡರು ಒಂದ್ ಮಾತು ಹೇಳಿದ್ರು, ನ್ಯಾನೋ ಯೂರಿಯಾ ಅಂತ ಹೇಳಿ. ಈ ನ್ಯಾನೋ ಯೂರಿಯಾ ಅಂತ ಏನ್ ಈಗ ಬಂದಿದೆಯಲ್ಲ, ಇದು ನಮ್ಮ ಇಫ್ಕೋ ಕಂಪನಿಯಿಂದ ಬಂದಿರೋ ನ್ಯಾನೋ ಯೂರಿಯಾ ಮೆಕ್ಕೆಜೋಳಕ್ಕೆ ಬಹಳ ಸೂಕ್ತ. ಮೆಕ್ಕೆಜೋಳ, ಭತ್ತ ಇಂಥ ಬೆಳೆಗಳಿಗೆ ಬಹಳ ಸೂಕ್ತ. ಈಗ ರೈತ ಬಾಂಧವರು ಅಕಸ್ಮಾತ್ ಮೆಕ್ಕೆಜೋಳ 30 ದಿವಸ ದಾಟಿದೆ ಅಂತಂದ್ರೆ, ಅಂತವರು ಈ ನ್ಯಾನೋ ಯೂರಿಯಾನ ಬಳಕೆ ಮಾಡಬಹುದು. 4 ml ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸ್ಬಿಟ್ಟು ಸಿಂಪರಣೆ ಮಾಡಬಹುದು. ಹಲೋ, ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನರೇಂದ್ರ ಬಾಬು ಅಂತ ಮಲ್ಲಾಪುರದಿಂದ. ನರೇಂದ್ರ ಬಾಬು ಅವರು, ಕೇಳಿ ಪ್ರಶ್ನೆ ಕೇಳಿ. ನರೇಂದ್ರ ಬಾಬು ಅವರು, ತೋಟಗಾರಿಕೆ ಬಗ್ಗೆ ಕೇಳಬಹುದಾ ಸರ್? ಕೇಳಿ ಕೇಳಿ. ನಾವು ಈಗ 7 ತಿಂಗಳು ಆಯ್ತು ಅಡಿಕೆ ಬಾಳೆ ಹಾಕಿದೀವಿ. ಬಾಳೆ ಆಲ್ರೆಡಿ ಒಂದ್ 8 ಗೊನೆ ಹೊಡೆದಿದೆ. ಅದಕ್ಕೆ ಈಗ ಗೊನೆ ಹೊಡೆಯೋ ಟೈಮಲ್ಲಿ ಏನಾದ್ರು ಗೊಬ್ಬರ ಪೋಷಕಾಂಶ ಏನಾದ್ರು ಕೊಡಬಹುದಾ? ಸರ್, ಈಗ ನಿಮ್ಗೇನಪ್ಪ ಅಂತಂದ್ರೆ, ಬಾಳೆ ಹಾಕಿದ್ರಿ ಅಂತಂದ್ರೆ ಬಾಳೆಗೆ ನಾವು ಯಾವ್ದೇ ಗೊಬ್ಬರ ಕೊಡಬೇಕು ಅಂತಂದ್ರೆ ಗೊನೆ ಹೊಡೆಯಕಿನ ಮುಂಚೆನೆ ಹಾಕ್ಬೇಕು. ಈಗ 7-8 ಗೊನೆ ಹೊಡೆದಿದ್ದೇವೆ ಅಂತಂದ್ರೆ ಉಳಿದವಕ್ಕೆ ನೀವು ಕೊಡಬಹುದು, ಅದು ಏನಪ್ಪ ಅಂದ್ರೆ ಎಷ್ಟು ದಿನ ನೀವು ಮುಂಚೆ ನೀವು ಗೊಬ್ಬರ ಕೊಟ್ಟಿದ್ರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನೀವು ಒಂದು 15 ದಿನ 20 ದಿನ ಆಯ್ತು ಸರ್, ಒಂದು 8 ಪ್ಯಾಕೆಟ್ 3 ಎಕರೆಗೆ ಇದೆ, 2000 ಗುಣಿ ಇದೆ. ಸರಿ, ಒಂದು 8 ಪ್ಯಾಕೆಟ್ ಪೊಟ್ಯಾಶ್, ಒಂದು 2 ಪ್ಯಾಕೆಟ್ 10-20 ಹಾಕಿದ್ವಿ. ಹಾ ಸರಿ ಸಾಕು. ಈಗ ಯಾವುದೇ ಇದು ಮತ್ತೆ ಗೊಬ್ಬರಗಳು ಬೇಕಾಗಲ್ಲ. ಈಗ ಏನಪ್ಪಾ ಅಂದ್ರೆ ಸಿಂಪರಣೆ ಮುಖಾಂತರ ಮಾಡ್ರಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ನಿಮಗೆ ಬನಾನಾ ಸ್ಪೆಷಲ್ ಅಂತ ಸಿಗ್ತದೆ. ಅದು 5 ಗ್ರಾಮ್ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಸಿಕ್ತು, ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ತೋಟಗಾರಿಕೆ ಸಿಕ್ತು. ಅದು ತಗೊಂಡು ಇವತ್ತು ಸ್ಪ್ರೇ ಮಾಡಿದೀವಿ, 3 ಕೆಜಿ ಸ್ಪ್ರೇ ಮಾಡಿದೀನಿ ಒಟ್ಟು 2000 ಗಿಡಕ್ಕೆ. ಹೌದು, ಅದು 5 ಗ್ರಾಮ್ ಒಂದು ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಅದೇ ತರ ಮಾಡಿದೀನಿ ಸರ್, ಗಿಡಕ್ಕೆ 5 ಗ್ರಾಮ್ ಲೆಕ್ಕದಲ್ಲೇ ಮಾಡಿದೀನಿ. ಸರಿ, ನಿಮಗೆ ಮತ್ತೆ ಇಲ್ಲ, ಈಗ ಸದ್ಯಕ್ಕೆ ಏನೋ ಬೇಡ. ಸುಮಾರು ಇನ್ನೊಂದು 20 ದಿನ ಬಿಟ್ಕೊಂಡು ಮತ್ತೊಂದ್ಸರಿ ಮಾಡ್ರಿ. ಇನ್ನ 2-3 ಸರಿ ರಿಪೀಟ್ ಮಾಡ್ರಿ. ಅದನ್ನೇ ಗೊಬ್ಬರ ಈಗ ಏನು ಬೇಡ, ಇಲ್ಲ ಯಾವುದೇ ತರದ ಗೊಬ್ಬರದ ಅವಶ್ಯಕತೆ ಇಲ್ಲ. ಇಷ್ಟು ಮಾಡ್ರಿ, ಒಂದು ಸಾಕಾಗ್ತದೆ ಈಗ ಸದ್ಯಕ್ಕೆ. ಬಾಳೆ ಒಂದು 12-15 ಅಡಿವರೆಗೂ ಇದೆ ಸರ್, ಚೆನ್ನಾಗಿ ಬಂದಿದೆ. ರಸಬಾಳೆ ಹಾಕಿದ್ವಿ, ಪುಟ್ ಬಾಳೆ. ಓಕೆ ರೀ, ಆಮೇಲೆ ಅಡಿಕೆ ಗಿಡಕ್ಕೆ ಏನಾದ್ರು ಹಾಕ್ಬೇಕು ಸರ್? ಅಡಿಕೆ ಗಿಡಕ್ಕೆ ಸದ್ಯಕ್ಕೆ ಏನು ಬೇಡ, ಇನ್ನು 2 ವರ್ಷ ಬರೀ ಒಂದ್ ಸ್ವಲ್ಪ ಬೇಕಿದ್ರೆ ಪ್ರತಿ ವರ್ಷ ಒಂದು 1/2 ಬುಟ್ಟಿಯಿಂದ 1 ಬುಟ್ಟಿ ಸಗಣಿ ಗೊಬ್ಬರ ಕೊಡ್ರಿ, ಸಾಕು. ಬೇವಿನಿಂಡಿ ಸರ್, ಬೇವಿನಿಂಡಿ ಹಾಕ್ರಿ ಅಂದ್ರು. ಬೇವಿನಿಂಡಿ ಅಂತಂದ್ರೆ ಏನಾದ್ರೂ ನಿಮ್ಮಲ್ಲಿ ರೋಗ ಇದ್ರೆ, ರೋಗ ಮತ್ತೆ ಕೀಟಗಳಿದ್ರೆ ಹೋಗ್ತವೆ. ಬೇವಿನಿಂಡಿ ಒಂದು 1/2 ಕೆಜಿ ಒಂದ್ ಗಿಡಕ್ಕೆ ಕೊಡಬಹುದು, ಅದಕ್ಕಿಂತ ಜಾಸ್ತಿ ಕೊಡಕ್ ಹೋಗ್ಬೇಡ ಸರ್. ಏನು ರೋಗ ಎಲ್ಲ ಚೆನ್ನಾಗಿದೆ. ನಾವು ನಿಮ್ಮನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಈಗ ಕೊನೆಗೆ ನಮ್ಮ ಫೋನ್ ನಂಬರ್ ಕೊಡ್ತಾರೆ. ಸರಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಗೆ ನೀವು ಬರಬಹುದು. ನನ್ಗೆ ಫೋನ್ ನಂಬರ್ ಕೊಡ್ತಾರೆ, ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸ್ಆಪ್ ಇರುತ್ತೆ, ನೀವು ಏನಾದ್ರು ಫೋಟೋಗಳನ್ನ ಕಳಿಸಬಹುದು, ನಾನು ನಿಮಗೆ ಅದರಲ್ಲಿ ಉತ್ತರಗಳನ್ನು ಹೇಳ್ತೀನಿ. ವೆಲ್ಕಮ್. ನಮಸ್ಕಾರ, ನರೇಂದ್ರ ಬಾಬು ಅವರು. ಸರ್, ಈಗ ನಮ್ಮ ಭಾಗದಲ್ಲಿ ಅದರಲ್ಲೂ ದಾವಣಗೆರೆ ಮತ್ತೆ ಜಗಳೂರು ಹರಪನಹಳ್ಳಿ ಈ ಕಡೆ ಮಳಲ್ಕೆರೆ ಈ ಕಡೆ ಈ ಮೆಕ್ಕೆಜೋಳ ಬಹಳ ಪ್ರಮುಖ ಬೆಳೆ, ಬಹಳಷ್ಟು ಕಡೆ ಮೆಕ್ಕೆಜೋಳ ಬೆಳೀತಾರೆ. ಅದರಲ್ಲಿ ಈಗ ಕೆಲವು ನಾವು ಕಳೆದ ವಾರ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ರೈತರು ಫೋನ್ ಮಾಡಕ್ಕೆ ಏನು ಕೆಲವು ಸಮಸ್ಯೆಗಳು ಹೇಳಿದ್ರು, ಕೇದಿಗೆ ರೋಗದ್ದು ಇಂಥದ್ದು ಸಮಸ್ಯೆ ಆಗ್ತದೆ. ಅಂತ ಸಮಸ್ಯೆಗಳಾದಾಗ ಏನ್ ಮಾಡ್ಬೇಕು, ಯಾವ ರೀತಿ ಅದನ್ನ ನಿರ್ವಹಣೆ ಮಾಡ್ಬೇಕು? ಸರ್, ಈಗ ಏನಾಗಿದೆ ಅಂತ, ನಾನಾಗ್ಲೇ ನ್ಯಾನೋ ಯೂರಿಯಾ ಅಂತ ಹೇಳ್ತಾ ಇದ್ದೆ. ಈ ನ್ಯಾನೋ ಯೂರಿಯಾನ 4 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಈ ಮೆಕ್ಕೆಜೋಳಗಳಿಗೆ ಸಿಂಪರಣೆ ಮಾಡಬೇಕು. ಇದು ಯಾವಾಗ ಅಂತಂದ್ರೆ, ನೀವು ಬಿತ್ತನೆ ಆಗಿ 30 ದಿವಸ ಆದ ನಂತರ. ಏನ್ ನಾವು ಮೇಲ್ ಗೊಬ್ಬರ ಅಂತ ಕೊಡ್ತೀವಲ್ಲ, ಮೇಲ್ ಗೊಬ್ಬರ ಕೊಡೋ ಬದಲು ಇದನ್ನ 1 ಎಕರೆಗೆ 500 ml ಬಾಟ್ಲು ಸಾಕು. ಈಗಾಗಲೇ ಸಣ್ಣ ಗೋಡ್ರ ಹೇಳಿದಂಗೆ 500 ml ಬಾಟಲ್, ಈ 500 ml ಬಾಟಲ್ ಇಸ್ ಈಕ್ವಲ್ ಟು 1 bag ಯೂರಿಯಾ, 45 kg ಯೂರಿಯಾ. ಹಾಗಾಗಿ ಇದನ್ನ ನಾವು ಉಪಯೋಗ ಮಾಡ್ಕೋಬಹುದು. ಆಮೇಲೆ ಎರಡನೇ ಸಿಂಪರಣೆ ನೀವು ಮಾಡಬೇಕು ಅಂತಿದ್ರೆ, ನೀವು ಎರಡನೇ ಸಿಂಪರಣೆ ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ, ಅದು ಸಿಂಪರಣೆ ಮಾಡಿ 15-20 ದಿವಸ ಆದ್ಮೇಲೆ. ಆಮೇಲೆ ಇತ್ತೀಚೆಗೆ ನೀವು ಹೇಳ್ದಂಗೆ ಈ ಕೇದಿಗೆ ರೋಗ ಇದೆಲ್ಲ ಏನ್ ರೋಗ ಹೇಳಿದ್ರಲ್ಲ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಕೇದಿಗೆ ರೋಗ ನಿರೋಧಕ ತಳಿಗಳು ಬಂದಿದ್ದಾವೆ. ಈಗ ವಿಶ್ವವಿದ್ಯಾಲಯ ತಳಿಗಳು ಕೆಲವೆಲ್ಲ ಕೇದಿಗೆ ರೋಗ ನಿರೋಧಕ ಇದೆ. ಈಗ ಅದೇ ನೀವು ಬೇರೆ ಬೇರೆ ತಳಿಗಳು ನೀವು ಬಳಕೆ ಮಾಡ್ತಾ ಹೋದ್ರೆ, ಈಗೆಲ್ಲ ಏನಾಗಿದೆ ಅಂದ್ರೆ ಪ್ರೈವೇಟ್ ತಳಿಗಳು ಏನು ಕಂಪನಿ ಬೀಜಗಳು ಬಳಕೆ ಮಾಡೋದ್ರಿಂದ ಇವೆಲ್ಲ ಕೇದಿಗೆ ನಿರೋಧಕ ತಳಿಗಳಿದ್ವು. ಎಲ್ಲಿ ನಮಗೆ ರೋಗ ರುಜಿನಿ ಜಾಸ್ತಿ ಆಗುತ್ತೆ ಅಂದ್ರೆ, ಎಲ್ಲಿ ಮಳೆ ನೀರು ನಿಲ್ಲುತ್ತಲ್ಲ ಅಂತ ಸಂದರ್ಭದಲ್ಲಿ. ಮೆಕ್ಕೆಜೋಳಕ್ಕೆ ಸ್ಪೆಷಲಿ ನೀವೇನ್ ಮಾಡ್ರಿ ಅಂತಂದ್ರೆ, ಮೆಕ್ಕೆಜೋಳಕ್ಕೆ ಸ್ಪೆಷಲಿ ಈ ಮಳೆ, ಈ ಮೆಕ್ಕೆಜೋಳ ಎಂತ ಬೆಳೆ ಅಂತಂದ್ರೆ, ಹೆಚ್ಚು ಮಳೆ ತಡ್ಕೊಳಲ್ಲ, ಮಳೆ ಕಡಿಮೆ ಆದ್ರೂ ತಡ್ಕೊಳಲ್ಲ. ಇದನ್ನ ನಾವೇನಂತೀವಿ, ಇದು ವಾಟರ್ ಲಾಗಿಂಗ್ ಆದ ತಕ್ಷಣ ಗಿಡ ಎಲ್ಲ ಬಗ್ಗಿ ಬಿದ್ದೋಗ್ಬಿಡುತ್ತೆ. ಅಂತ ಸಮಯದಲ್ಲಿ ಫಸ್ಟ್ ನೀರ್ ತೆಗೀರಿ. ಕೇದಿಗೆ ರೋಗ ನಿಮ್ಗೆ ಏನಾರ ಕಂಡು ಬಂದ್ರೆ, ಇದೇನಪ್ಪ ಅಂದ್ರೆ ರಿಡೋಮಿಲ್ ಅಂತ ಸಿಗುತ್ತೆ, 2 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆ ಮಾಡಬಹುದು ಈ ಕೇದಿಗೆ ರೋಗಕ್ಕೆ. ಜೊತೆಗೆ ನೀರಲ್ಲಿ ಕರಗಂತ ರಸಗೊಬ್ಬರ ನಮ್ಮ ಸಣ್ಣ ಗೌಡರು ಹೇಳಿದಂಗೆ ಇದನ್ನು ಮಾಡಬಹುದು. ಏನಾದ್ರೆ ಹೆಚ್ಚು ಮಾಹಿತಿ ಇದ್ರೆ ಸರಿ ಹೇಳಿ ಸರ್. ಅದೇ ಕೇದಿಗೆ ರೋಗ ಬರೋದೇನಪ್ಪ ಅಂತಂದ್ರೆ, ಮಳೆ ಜಾಸ್ತಿ ಆದಾಗನೇ ಅದನ್ನು ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಒಂದು ದಾವಣಗೆರೆ ಪ್ರದೇಶದಲ್ಲಿ ಅಂತಂದ್ರೆ ಜಗಳೂರು ಭಾಗದಲ್ಲಿ ಸ್ವಲ್ಪ ಬರ್ತದೆ. ಅದು ಕೇದಿಗೆ ರೋಗದ ಲಕ್ಷಣ ಹೇಗಿರುತ್ತೆ ಅಂತಂದ್ರೆ, ಎಲೆಗಳ ಮೇಲೆ ಬಿಳಿ ಗೆರೆಗಳು ಕಾಣ್ತಿರ್ತವೆ. ಆ ಬಿಳಿ ಗೆರೆಗಳೇನಪ್ಪ ಅಂತಂದ್ರೆ, ಎಲೆ ತುದಿಯಿಂದ ಹಿಡಿದ್ಬಿಟ್ಟು ಆ ಬಡ್ಡೆವರೆಗೂ ಕೂಡ ಬರ್ತಿರ್ತವೆ ಗೆರೆಗಳು. ಅದು ಇತ್ತಂತಂದ್ರೆ ಅದು ಕೇದಿಗೆ ರೋಗದ ಒಂದು ಲಕ್ಷಣ ಆಗಿರ್ತದೆ. ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ, ಯಾವುದೇ ಅಂದ್ರೆ ರಾಸಾಯನಿಕಗಳು ಅಂತ ಬಂತಂದ್ರೆ, ನಮ್ಗೆ ರಿಡೋಮಿಲ್ ಗೋಲ್ಡ್ ಅಂತ ಕೇಳಿರ್ಬೋದು ನೀವು. ಅದರಲ್ಲಿ ಏನಪ್ಪ ಅಂದ್ರೆ ಮೆಟಾಲಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಇರ್ತದೆ. ಅದನ್ನ 2-2.5 ಗ್ರಾಮ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗುತ್ತೆ. ಇದು ರೋಗ ಬರೋದು ಯಾವಾಗಪ್ಪ ಅಂತಂದ್ರೆ, ಸುಮಾರು ಒಂದು 40-45 ದಿನದ ಒಂದು ಬೆಳೆಯಲ್ಲಿ ಕಂಡು ಬರುತ್ತೆ ಸರ್. ಇನ್ನೂ ಒಂದು ಮುಖ್ಯ ಬೆಳೆ ಅಂದ್ರೆ ನಮ್ಮ ಚಿತ್ರದುರ್ಗ ತಾಲೂಕಿಗೆ ಸಂಬಂಧಪಟ್ಟಂಗೆ ಮತ್ತೆ ಹಿರಿಯೂರ್ ಕಡೆ ಈರುಳ್ಳಿ ಬೆಳೆಯೋದು ಜಾಸ್ತಿ, ಅದರಲ್ಲಿ ಕರೆ ಕಪ್ಪು ಮಣ್ಣು ಏನು ಪ್ರದೇಶದಲ್ಲಿ ಜಾಸ್ತಿ ಈರುಳ್ಳಿ ಬೆಳೀತಾರೆ, ಅದು ಮಳೆಯಾಶ್ರಿತ ಈರುಳ್ಳಿ ಬೆಳೀತಿರ್ತಾರೆ. ಈ ಮಳೆಗೋಸ್ಕರ ಬಿತ್ತಿದಾಗ ಈ ಜಾಸ್ತಿ ಮಳೆ ಆದಾಗ ನೀರು ನಿಲ್ಲುತ್ತೆ, ಯಾಕಂದ್ರೆ ಅದರಲ್ಲಿ ಬೇಗ ಹಿಂಗದಿಲ್ಲ ಸರ್ ಕಪ್ಪು ಮಣ್ಣು. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳು ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಅಂದ್ರೆ ಈರುಳ್ಳಿ ಬೆಳೆ ಅಂತರಿಗೆ ನಮ್ಮ ರೈತರಿಗೆ ಆಗುತ್ತೆ. ಅವಾಗ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು? ಈಗ ಏನಂತಂದ್ರೆ ಜಾಸ್ತಿ ನೀರು ನಿಲ್ತಾ ಇತ್ತು ಅಂತಂದ್ರೆ ಮೊದಲು ನೀರನ್ನ ಹೊರಗಡೆ ಹಾಕೋದು ಒಂದು ಕೆಲಸ ಮಾಡಬೇಕಾಗ್ತದೆ. ಎರಡನೇದು ಕಪ್ಪು ಜಮೀನ್ ಇದ್ದಾಗ ಏನಪ್ಪಾ ಅಂತಂದ್ರೆ ಅದಕ್ಕೆ ಜಿಪ್ಸಮ್ನ ಒಂದ್ ಸ್ವಲ್ಪ ನಾವು ಬಳಸ್ಕೋಬೇಕಾಗ್ತದೆ. ನೀವೀಗ ಬಿತ್ತನೆ ಮಾಡೋಕಿನ ಪೂರ್ವದಲ್ಲಿ ಬಳಸಿದ್ರೆ ಬಹಳಷ್ಟು ಉತ್ತಮ. ಅದು ಹಾಕಿರ್ಲಿಲ್ಲ ಅಂತಂದ್ರೆ ಈಗೂ ಕೂಡ ಜಿಪ್ಸಮ್ನ ಹಾಕ್ಬಹುದು. ಹಾಕಿದಾಗ ಏನಪ್ಪಾ ಅಂದ್ರೆ ಮಣ್ಣು ಸ್ವಲ್ಪ ಮೃದುವಾಗ್ಬಿಟ್ಟು ಗಡ್ಡೆ ಎಲ್ಲ ಚೆನ್ನಾಗಿ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತದೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಈ ಒಂದು ಈಗ ಹೆಕ್ಸಾಕೋನೋಜಲ್ ಅಂತ ಅವಾಗ್ಲೇ ಹೇಳ್ತಿದ್ದೆ ನಾನು, ಇದನ್ನ ಒಂದು ಲೀಟರ್ ನೀರಿಗೆ ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡದಿರ್ಬೋದು. ಅದ್ರ ಜೊತೆಗೆ ಈ ಒಂದು ಪೊಟ್ಯಾಶ್ಯುಕ್ತ ಗೊಬ್ಬರ ಅಂದ್ರೆ ನೀರಿನಲ್ಲಿ ಕರಗೋದು, ಯಾಕಂದ್ರೆ ನಮ್ಮ ಸಾಕಷ್ಟು ನಮ್ಮ ರೈತರಲ್ಲಿ ನೋಡ್ತೀವಿ ಏನಂತಂದ್ರೆ ಪೊಟ್ಯಾಶ್ ಅನ್ನ ಬಳಸದೇ ಇಲ್ಲ. ಇದು ಏನಾಗ್ತದೆ ಅಂತಂದ್ರೆ ಬೇರುಗಳ ಗಡ್ಡೆ ಬೆಳವಣಿಗೆಗೆ ಸಾಕಷ್ಟು ಕುಂಠಿತ ಆಗ್ಬಿಡತ್ತೆ. ಸೊ ಹಾಗಾಗಿ ಪೊಟ್ಯಾಶ್ಯುಕ್ತ ಗೊಬ್ಬರವಾಗಿರ್ತಕ್ಕಂತ 0050 ಇರ್ಬೋದು ಅಥವಾ 13045 ಇರ್ಬೋದು, ಇವನ್ನ 5 gram 1 liter ಮಿಶ್ರಣ ಮಾಡ್ಕೊಂಡು 45-50 ಇದ್ದಾಗ ಸಿಂಪರಣೆ ಮಾಡಿದ್ರೆ ಒಳ್ಳೆ ಗಡ್ಡೆನೂ ಚೆನ್ನಾಗಿದೆ ಮತ್ತೆ ಗಿಡ ಮತ್ತೆ ರಿಕವರ್ ಆಗುವಂತ ಸಂದರ್ಭ ಇರುತ್ತೆ ಸರ್. ನಮ್ಮ ರೈತರು ಸಾಮಾನ್ಯವಾಗಿ ಈಗ ಒಂದು ಯಾವುದೇ ಒಂದು ಕೃಷಿ ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮ್ಮ ಒಂದು ಮಣ್ಣಿನ ಪರೀಕ್ಷೆ ಅಥವಾ ನೀರಿನ ಒಂದು ಸೌಲಭ್ಯ ಇರುವಂತಹ ನೀರು ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಳ್ಳೇದಂತ ನಾವು ಹೇಳ್ಬೋದು. ಇದರಿಂದ ಏನು ಅವರಿಗೆ ಅನುಕೂಲ ಆಗುತ್ತೆ? ಹೌದು ಸರ್, ಏನಾಗ್ತದೆ ಅಂತಂದ್ರೆ ಸಾಕಷ್ಟು ಸರಿ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ 1000 rupees ಖರ್ಚು ಮಾಡಿ ಗೊಬ್ಬರ ತಗೊಂಡ್ಬರ್ತಾರೆ, ಆದ್ರೆ 100 or 50 rupees ಖರ್ಚು ಮಾಡ್ಕೊಂಡು ಒಂದು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಲ್ಲ. ಈಗ ನೋಡ್ರಿ ಸಾಕಷ್ಟು ಸರಿ ನಾವೇನಪ್ಪ ಅಂತಂದ್ರೆ ಈಗ ಇಳುವರಿ ಆಲ್ರೆಡಿ ನಾವು ಒಂದು ಮಟ್ಟವನ್ನು ಮುಟ್ಟಿಬಿಟ್ಟಿದೀವಿ, ಆದ್ರೆ ನಮ್ಮಲ್ಲಿ ಆಗ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಖರ್ಚು ಕಡಿಮೆ ಆಗುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆ ಖರ್ಚು ಕಡಿಮೆ ಮಾಡುವಂತ ಕೆಲಸ ಏನಂತಂದ್ರೆ ವೈಜ್ಞಾನಿಕವಾಗಿ ಬೆಳೆಯನ್ನ ನಿರ್ವಹಣೆ ಮಾಡಬೇಕು. ವೈಜ್ಞಾನಿಕ ಬೆಳೆನ ನಿರ್ವಹಣೆ ಮಾಡೋದು ಅಂದ್ರೆ ಮೊದಲನೇ ಹಂತ ಏನಪ್ಪಾ ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಕೊಡೋದಿರ್ಬೋದು. ಇದರಿಂದ ಏನಾಗ್ತದೆ ಅಂತಂದ್ರೆ ಆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ಟು ಕೊಟ್ಟಂಗೆ ಆಗ್ತದೆ. ಈಗ ನಾವ್ ಹೇಗೆ ಊಟ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಮನೇಲಿ ಇದ್ದದ್ದೆಲ್ಲದನ್ನು ಊಟ ಮಾಡ್ಲಿಕ್ಕೆ ಆಗಲ್ಲ, ನಮಗೆ ಏನ್ ಬೇಕು ಅನ್ನೋದನ್ನ ನಾವು ಹೇಗೆ ಚಾಯ್ಸ್ ಮಾಡ್ಕೊಂಡು ಊಟ ಮಾಡ್ತೀವೋ ಅದೇ ತರ ನಾವು ಬೆಳೆಗೆ ಕೊಡ್ಬೇಕಾದ್ರು ಅದೇ ತರ ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಒಂದು ಏನಂತಂದ್ರೆ ಉತ್ತಮವಾಗಿ ಬೆಳೆ ನಿರ್ವಹಣೆ ಮಾಡೋದಲ್ದೆ ನಾವು ಖರ್ಚನ್ನ ಕಡಿಮೆ ಮಾಡಬಹುದು. ಇದ್ರ ಬಗ್ಗೆ ಒಂದ್ ಸ್ವಲ್ಪ ರೈತರು ಗಮನ ಹರಿಸಬೇಕು. ಆಮೇಲೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಮ್ಮ ಕೃಷಿ ಇಲಾಖೆ ವತಿಯಿಂದನೇ ಮಣ್ಣು ಪರೀಕ್ಷೆನ ಮಾಡಿಸಿದ್ದಾರೆ. ಈಗ ಯಾರಿಗಾದ್ರೂ ಅದು ಮಣ್ಣಿನ ಒಂದು ಕಾರ್ಡ್ ಸಿಕ್ಕಿರ್ಲಿಲ್ಲ ಅಂತಂದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್ ಸಿಕ್ಕಿರ್ಲಿಲ್ಲ ಅಂತಂದ್ರೆ ಈಗ ಆನ್ಲೈನ್ ಅಲ್ಲೇ ಸಿಗ್ತವೆ ಸರ್. ಅದು ಸಾಯಿಲ್ ಹೆಲ್ತ್ ಮಿಷನ್ ಅಂತಂದು ಒಂದು ನಾವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಸಾಕು, ಒಂದ್ ಪೇಜ್ ಬರತ್ತೆ, ಅದರಲ್ಲಿ ಓಪನ್ ಮಾಡಿದ್ರೆ ನಮ್ಮ ಒಂದು ಸರ್ವೆ ನಂಬರ್ ನಾವು ಹಾಕಿಬಿಟ್ರೆ ನಮ್ಮ ಹೊಲದ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಕೂಡ ಸಿಗ್ತದೆ, ಅದನ್ನ ನಮ್ಮ ರೈತರು ಉಪಯೋಗಿಸಬಹುದು ಸರ್. ಈಗ ಅಂದ್ರೆ ಈಗ ಅದು ಮಣ್ಣು ಪರೀಕ್ಷೆ ಮಾಡ್ಬೇಕಂದ್ರೆ ಅವರು ಒಂದು ಮಾದರಿ ತಂದು ಕೊಡಬೇಕಾಗುತ್ತೆ, ಮಾದರಿ ಕೊಟ್ಟಿಂದ ಅದನ್ನ ಪರೀಕ್ಷೆ ಮಾಡಿ ಅವರ ಒಂದು ರಿಪೋರ್ಟ್ ಕೊಡ್ತಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಈಗ ಇರತಕ್ಕಂಥ ಯಾವುದೇ ಕೃಷಿ ಇಲಾಖೆಯಲ್ಲಿ ಇರತಕ್ಕಂಥ ಈ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಕೊಟ್ರೆ ಅದ್ ಮಾಡ್ಕೊಡ್ತಾರೆ. ಇದಲ್ದೇನೆ ನಮ್ಮ ಕೃಷಿ ಇಲಾಖೆ ವತಿಯಿಂದನೇ ಈಗ ಒಂದು ಲಾಸ್ಟ್ 2 ಏನಪ್ಪಾ ಅಂತಂದ್ರೆ ಈ ಸಾಯಿಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಅವರೇ ಬಂದು ಮಣ್ಣನ್ನ ಕಲೆಕ್ಟ್ ಮಾಡ್ಕೊಂಡು ಈ ಗ್ರಿಡ್ ವೈಸ್ ಅಂತಂದು ಹೇಳ್ತೀವಿ, ಒಂದು ಊರಿನಲ್ಲಿ ಒಂದು 4-5 ಅಥವಾ 8-10 ಕಡೆಗೆ ಆ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಂಡ್ ಬಿಟ್ಟು ಅನಲೈಸಿಸ್ ಮಾಡಿ ಅದನ್ನ ಈಗ ಆಲ್ರೆಡಿ ಸಾಯಿಲ್ ಹೆಲ್ತ್ ಕಾರ್ಡ್ ನ ರೈತರಿಗೆ ಕೊಡ್ತಾ ಇದಾರೆ, ಅದನ್ನು ಕೂಡ ಅವರು ಬಳಸ್ಕೋಬಹುದು. ಸರ್ ಮಲ್ಲಿಕಾರ್ಜುನ್ ಅವರು, ಈಗ ಮುಂಗಾರು ಪ್ರಾರಂಭ ಆಗ್ಲೂ ನಮ್ಗೆ 1.5-2 ತಿಂಗಳು ಆಗ ಬರ್ತದೆ, ಇನ್ನೊಂದು 4-5 ಅಂದ್ರೆ 2 ತಿಂಗಳಾಯ್ತು ನಮ್ಗೆ ಜೂನಿಗೆ ಪ್ರಾರಂಭ ಆಗಿದ್ದು. ಅಂದ್ರೆ ನಮ್ಮ ಒಂದು ಬೆಳೆಗಳಿಗೆ ಕೆಲವೊಂದು ಸಮಯ ಇರುತ್ತೆ, ಈ ಸಮಯದಲ್ಲಿ ಇಂಥವನ್ನು ಬಿತ್ತಲಿಕ್ಕೆ ಅವಕಾಶ ಇರುತ್ತೆ ಅಂತೇಳಿ. ಈಗ ಶೇಂಗಾ ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು ಈರುಳ್ಳಿ ಇರ್ಬೋದು, ಈ ಒಂದ್ ವೇಳೆ ತಾವು ಬಿತ್ತನೆ ಲೇಟ್ ಆಯ್ತು ಮಳೆ ಬಂದಿದ್ದಿಲ್ಲ ಅಂತ ಸಂದರ್ಭದಲ್ಲಿ ಈಗ ಏನೇನು ಒಂದು ಅವಕಾಶಗಳು ಇದಾವೆ ನಮ್ಮ ರೈತರಿಗೆ? ಸರ್ ಈಗೇನಾಗಿದೆ ಅಂತಂದ್ರೆ ನಮ್ಗೆ ಈಗ ಒಳ್ಳೆ ಅವಕಾಶ ಏನಪ್ಪಾ ಅಂದ್ರೆ ಮಳೆ ಕಡಿಮೆ ಆದಾಗ ಅಥವಾ ಈಗ ಮಳೆ ಬಂದು ಅತಿ ಹೆಚ್ಚಾದಾಗ ಬೆಳೆ ಅಳಿಸ್ಬೇಕು ಅಂತ ಪರಿಸ್ಥಿತಿ ಬಂದ್ರೆ ಬಹಳಷ್ಟು ರೈತರು ಮೆಕ್ಕೆಜೋಳನೇ ಮತ್ತೆ ಬಿತ್ತಕ್ ಹೋಗ್ತಿದ್ದಾರೆ. ದಯಮಾಡಿ ರೈತ ಬಂದವರು ಮೆಕ್ಕೆಜೋಳ ಯಾವ್ದೇ ಕಾರಣಕ್ಕೂ ಬಿತ್ತಬೇಡಿ. ಯಾಕೆ ಅಂತಂದ್ರೆ ನೀವು ಈಗ ಮೆಕ್ಕೆಜೋಳ ಬಿತ್ತಿದ್ರೆ ಸೈನಿಕ ಹುಳು ಅಥವಾ ಲದ್ದಿ ಹುಳು ಬರುವಂತ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಇದು ಬಂದಾದ್ಮೇಲೆ ಮತ್ತೆ ಬೇರೆ ಬೆಳೆಗಳನ್ನು ಹಾನಿ ಮಾಡುತ್ತೆ, ಇದು ದೊಡ್ಡ ಬೆಳೆಗಳನ್ನು. ಆಗ ನೀವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡಬಹುದಪ್ಪ ಅಂತಂದ್ರೆ ಈಗ ನಿಮ್ಗೆ ಒಳ್ಳೆ ಅವಕಾಶ ರಾಗಿ ಬೆಳಿಬಹುದು. ರಾಗಿಯಲ್ಲಿ ML365 ಅಂತ ತಳಿ ಇದೆ, GP28 ಇದೆ, PR202 ಅಂತಿದೆ. ಈ ತಳಿಗಳನ್ನ ನೀವು ಈಗ ರಾಗಿ ಬೆಳೆಯಕ್ಕೆ ಬಹಳ ಸೂಕ್ತ. ಇದೆಲ್ಲ ಅಂದ್ರೆ ಕಪ್ಪು ಮಣ್ಣಲ್ಲಿ ನೀವು ಸೂರ್ಯಕಾಂತಿಗೆ ಹೋಗ್ಬಹುದು. ಆಗಸ್ಟ್ ತಿಂಗಳು ಮೊದಲನೇ ವಾರದಲ್ಲಿ ಸೂರ್ಯಕಾಂತಿ ಬಿತ್ತನೆ ಮಾಡಬಹುದು. ಈ ಸೂರ್ಯಕಾಂತಿ ಬಿತ್ತನೆ ಮಾಡೋದ್ರಿಂದ ಈಗೆಲ್ಲ ಎಣ್ಣೆಕಾಳು ಬೆಳೆಗಳಿಗೆ ಒಳ್ಳೆ ಅಧಿಕ ಲಾಭ ಸಿಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ಸೂರ್ಯಕಾಂತಿ ಒಂದು ಕ್ವಿಂಟಾಲ್ಗೆ ಸುಮಾರು 4-5 ಸಾವಿರ ತನಕ ಇತ್ತು. ಹಾಗಾಗಿ ಸೂರ್ಯಕಾಂತಿ ಬೆಳೆ ಮಾಡೋದು ಬಹಳ ಸೂಕ್ತ. ಆಮೇಲೆ ಅದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಗೆಲ್ಲ ಗೊತ್ತಿದೆ, ನಾವೇನು ಬಹಳ ಜನ ಮಾತಾಡ್ತಿರ್ತೀವಿ ಏನಪ್ಪಾ ಅಂದ್ರೆ ಈ ಮೈನರ್ ಮಿಲ್ಲೆಟ್ಸ್ ಅಂತ ಏನು ಸಿರಿಧಾನ್ಯಗಳು ಅಂತ ಏನ್ ಕರಿತಿದೀವ, ಈ ನವಣೆ ಆಗಿರ್ಬೋದು, ಸಾಮೆ, ಸಜ್ಜೆ, ಈ ಕೊರಲೆ, ಇವೆಲ್ಲ ಈ ಬೆಳೆಗಳಿಗೆ ಬಹಳ ಅವಕಾಶ ಇದೆ. ಈಗ ಮಾರ್ಕೆಟ್ ಅಲ್ಲೂ ತುಂಬಾ ಚೆನ್ನಾಗಿ ಬೆಲೆನೂ ಸಿಗ್ತಾ ಇದೆ. ಹಾಗಾಗಿ ರೈತ ಬಾಂಧವರು ತಡವಾದ ಕಡೆ ಈಗ ಜಗಳೂರು, ಚಿತ್ರದುರ್ಗ, ಚಳ್ಳಕೆರೆ ಭಾಗದಲ್ಲಿ ಎಲ್ಲಿ ಮಳೆ ನಮಗೆ ಕಡಿಮೆ ಅನ್ಸುತ್ತೋ ಅಂತ ಪ್ರದೇಶದ ರೈತರು ಈಗ ಬೇರೆ ಬೆಳೆ ಬೆಳೆಯೋ ಬದಲು ಈ ಬೆಳೆಗಳಿಗೆ, ಕಿರುಧಾನ್ಯ ಬೆಳೆಗಳಿಗೆ ಅಥವಾ ಸಿರಿಧಾನ್ಯ ಬೆಳೆಗಳಿಗೆ ಹೋಗೋದು ಬಹಳ ಸೂಕ್ತ. ಯಾವುದೇ ಕಾರಣಕ್ಕೂ ಮತ್ತೆ